ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವರು ಮೆಕ್ಕೆಜೋಳ, ತೊಗರಿ, ಕಡಲೆ, ಗೋಧಿಯನ್ನು ಬೆಳೆದ ಆದಾಯವನ್ನು ಪಡಿತಾ ಇದ್ದಾರೆ. ಇವರು ವಿಶೇಷವಾಗಿ ಮೆಕ್ಕೆಜೋಳ ಮತ್ತು ತೊಗರಿಯಲ್ಲಿ ಹೋಮಿಯೋ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಾರ. ಇದರ ಜೊತೆಗೆ ಇವರು ಪಶು ಸಂಗೋಪನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವರನ್ನು ಮಾತಾಡಿಸಿ ಅವರ ಕೃಷಿ ಅನುಭವವನ್ನು ಕೇಳೋಣಂತ. ಗೌರಮ್ಮ ಸುಭಾಸ್ ಹಂಚನಾಳ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಗೌರಮ್ಮ ಅವರೇ, ತಾವು ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಿ? ನಮ್ಮ ಹೊಲದಾಗ್ರಿ ಮೆಕ್ಕೆಜೋಳ, ತೊಗರಿ ಬೆಳೀತಾವ್ ಸರ್. ತಾವು ಈ ಪಶು ಸಂಗೋಪನೆಯನ್ನು ಮಾಡ್ತೀರಿ ಅಂತ ಕೇಳಿ? ಮಾಡ್ತಿದ್ದೇವೆ ಸರ್. ತಮ್ಮ ಹಸುಗಳ ಯಾವ್ಯಾವ? ಎಮ್ಮೆ ಅದಾವ್ರಿ. ಎಷ್ಟದಾವ್ರಿ? 3 ಎಮ್ಮೆ ಅದಾವ್ರಿ, ಕುರಿಗಳದಾವ್ರಿ, ಅದ್ರ ಎಲ್ಲ ಮಾಡ್ತೀವ್ರಿ. ಈ ಮೆಕ್ಕೆಜೋಳ, ತೊಗರಿ, ಗೋಧಿ, ಕಡಲೆ ಬೆಳಿತೀರ ಅಂತ ಹೇಳಿದ್ರಿ, ಇವು ರಾಸಾಯನಿಕದಾಗ ಬೆಳಿತೀರಿ ಏನು ಸಾವಯವದಾಗ ಬೆಳಿತೀರಿ? ಸಾವಯವದಾಗ ಬೆಳಿತೀರಿ ಸರ್. ಸಾವಯವದಾಗ ಬೆಳಿತೀರಿ. ತಾವು ಈ ಕೃಷಿಯನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? 5-6 ವರ್ಷ ಆಯ್ತು ಸರ್ ಮಾಡ್ಲಿಕ್ಕೆ. 5-6 ವರ್ಷ ಆಯ್ತು. ಎಷ್ಟು ಎಕರೆ ಹೊಲ ಐತ್ರಿ? 2.5 ಎಕರೆ ಅದ ಸರ್. 2.5 ಎಕರೆದೊಳಗ ಇಷ್ಟೆಲ್ಲ ಬೆಳೆಗಳನ್ನ ಬೆಳಕೊಂಡು ಪಶು ಸಂಗೋಪನೆಯನ್ನು ಮತ್ತು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ರಿ? ಹಾ, ಮಾಡ್ತೀವ್ರಿ ಸರ್. ನೀವು ಒಬ್ಬರ ಮಾಡ್ತೀರ ಮತ್ತೆ? ಇಲ್ರಿ, ನಮ್ಮ ಮನೆಯವರು ನಾವು ಕೂಡ ಮಾಡ್ತಿದೀವ್ರಿ. ನಿಮ್ಮ ಮನೆಯವರು ನೀವು ಕೂಡ ಮಾಡ್ತಾ ಇದ್ರಿ. ಈ ಹೋಮಿಯೋ ಕೃಷಿಯನ್ನ ಎಷ್ಟು ವರ್ಷದಿಂದ ತಾವು ಬಳಸ್ತಾ ಇದ್ದೀರಿ? 2 ವರ್ಷಲಿತ್ತ ಮಾಡಕ್ತೀವಿ. ಯಾವ್ಯಾವ ಬೆಳೆಯಲ್ಲಿ ಬಳಸಿರಿ? ನಾವು ಮೆಕ್ಕೆಜೋಳ, ತೊಗರಿ, ಕಡ್ಲಿ, ಗೋಧಿಗೆ ಬಳಸ್ತಿದೀವ್ರಿ. ನೀವು ಬೀಜೋಪಚಾರದಿಂದ ಸ್ಟಾರ್ಟ್ ಮಾಡಿದ್ರೆ ಏನು ಹೆಂಗ್ರಿ? ಬೀಜೋಪಚಾರಲಿಂತ ಮಾಡ್ತೀವ್ರಿ ಸರ್. ಬೀಜೋಪಚಾರದಿಂದ ಮಾಡ್ರಿ. ಆದ್ರೆ ಈಗ ಮತ್ತ ಅವ್ಕೆ ಯಾರಾದ್ರೂ ಸ್ಪ್ರೇ ಗ್ರೇ ಮಾಡ್ತೀರಿ? ಸ್ಪ್ರೇ ಇದೆ, ಹೋಮಿಯೋಪತಿ ಅದೇ ಮಾಡ್ತೀವ್ರಿ ಸರ್. ಮತ್ತೆ ಗೊಬ್ಬರ, ರಾಸಾಯನಿಕ ಗೊಬ್ಬರದ ಏನು ಮಾಡಲ್ಲ ಸರ್. ಹೋಮಿಯೋಪತಿ ಅದೇ ಮಾಡ್ತೀವ್ರಿ. ಹೋಮಿಯೋಪತಿ ಅದೇ ಮಾಡ್ತೀರಿ. ಈಗ ನಿಮ್ ಜೊತೆ ನಿಮ್ಮ ಯಜಮಾನರು ಕೃಷಿಯಲ್ಲಿ ಭಾಗಿಯಾಗಿದ್ದಾರೆ? ಹಾ, ಯಜಮಾನರು ನಾವು ಕೂಡ ಮಾಡ್ತಿದ್ದೀವ್ರಿ ಸರ್. ಗೌರಮ್ಮ ಸುಭಾಸ್ ಹಂಚನಾಳ್ ಅವರ ಮನೆಯವರು ಕೂಡ ನಮ್ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಅವರ ಕೃಷಿ ಅನುಭವಗಳನ್ನು ಕೂಡ ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ಸುಭಾಸ್ ಹಂಚನಾಳ್ ಅವರೇ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ಹೋಮಿಯೋ ಕೃಷಿಯನ್ನು ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಿ? 2 ವರ್ಷದಿಂದ ಮಾಡತ್ತೀವಿ ಸರ್. 2 ವರ್ಷದಿಂದ ಮಾಡತ್ತೀರಿ. ಯಾವ ರೀತಿ ಹೋಮಿಯೋ ಕೃಷಿಯನ್ನು ತಾವು ಅಳವಡಿಸಿಕೊಂಡ್ರಿ ಅಂತ ಹೇಳ್ತೀರಿ? ಮೊದಲ ಕೆಮಿಕಲ್ ಮಾಡ್ತಿದ್ದೇವೆ, ಹಿಂಗಾಗಿ ಅದು ಲಾಸ್ ಹೋಲಾತು, ಮತ್ತೆ ಮಾಲು ಕಡಿಮೆ ಮಾಡ್ಲಾತು, ಹಿಂಗಾಗಿ ನಮ್ಮ ಗ್ರೀಸ್ ಬದ್ದವನ್ನು ಭೇಟಿ ಆದೇವೆ, ಹಿಂಗಾಗಿ ಅವರು ಬೀಜೋಪಚಾರದಿಂದ ಮಾಡುವ ಸರಿಯಾಗಿ ಹೋಗ್ತದೆ ತಂದ್ರೆ ಆ ಟೈಪ್ ಮಾಡ್ಕೊಂಡು ಹೊಟ್ಟೆವೆ ನಾವು. ಈ ಬೀಜೋಪಚಾರದಿಂದ ಮಾಡತ್ತೀರಿ? ಮೊದಲು ಯಾವ ಬೆಳೆಯಲ್ಲಿ ನೀವು ಈ ಹೋಮಿಯೋ ಕೃಷಿಯನ್ನು ಅಳವಡಿಸಿಕೊಂಡ್ರಿ? ಮೆಕ್ಕೆಜೋಳ. ಬೀಜೋಪಚಾರ ಯಾವ ರೀತಿ ಮಾಡಿದ್ರಿ ಅದನ್ನ? ಬೀಜೋಪಚಾರ ಒಂದು ಬಾಟ್ಲಿ ಔಷಧ ಕೊಟ್ಟಿದ್ದೆ, ಅದನ್ನ ಮೆಕ್ಕೆಜೋಳ ಹಚ್ಚಿ ಒಂದು 10-15 ಮಿನಿಟ್ ಒಣಗಿಸಿ ಬಿತ್ತಿದ್ದೇವೆ. ಅಂದ್ರೆ ನೆರಳಿನಲ್ಲಿ ಒಣಗಿಸಿದ್ರಿ? ಇಳುವರಿ ಚಲೋ ಬಂತು. ಅದ್ರ ಬಿತ್ತನೆಯನ್ನ ಯಾವ ರೀತಿ ಮಾಡಿದ್ರಿ? ಅಂದ್ರೆ ಸಾಲಿನಿಂದ ಸಾಲಿಗೆ ಮತ್ತು ಬೀಜದಿಂದ ಬೀಜದಿಂದ ಸಾಲಿಗೆ 18 ಇಂಚ್ ಇಟ್ಟೆವು. ಹೌದ್ರಿ. ಈಗ ಸಾವಯವದಲ್ಲಿನ ನೀವು ಮಾಡ್ತಾ ಇದ್ರಿ ಈಗ ಹೋಮಿಯೋ ಕೃಷಿಯನ್ನ, ರಾಸಾಯನಿಕ ಯಾವ ಗೊಬ್ಬರಗಳನ್ನ ಹಾಕಂಗಿಲ್ಲ ಈಗ. ಈಗ ಸಾವಯವದಲ್ಲಿ ಬೆಳೆಯೋದಕ್ಕ ಮತ್ತ ರಾಸಾಯನಿಕ ಬೆಳೆಯೋದಕ್ಕ ವ್ಯತ್ಯಾಸ ಕಂಡು ಬಂದಿರ್ಬೇಕಲ್ರಿ ನಿಮ್ಗೆ? ಕಂಡು ಬಂದೈತೆ ವ್ಯತ್ಯಾಸ ಬಹಳ. ಹೋದ ವರ್ಷ ಮೆಕ್ಕೆಜೋಳ ಹಾಕಿದೇವ್ರಿ, ಒಂದ್ ಪ್ಯಾಕೆಟ್ ಹನ್ನೆರಡು ಕಟ್ಟಾಯ್ತು. ಈ ಸಲ ನಾವು ಸಾವಯವ ಮಾಡಿವಲ್ಲ ಹೋಮಿಯೋಪತಿ 20 ಕಟ್ಟಾಯ್ತು 4 ಕಿಲೋ ಬೀಜಕ್ಕೆ. ವ್ಯತ್ಯಾಸ ಕಮ್ಮಿ ಆಯ್ತು, ಖರ್ಚು ಕಡಿಮೆ ಆಯ್ತು. ಖರ್ಚು ಕಡಿಮೆ ಆಗೈತಿ. ಹ್ಞೂ. ಈಗ ಮೆಕ್ಕೆಜೋಳದೊಳಗ ಈ ಪಾಲ್ ಸೈನಿಕ ಹುಳುವಿನ ಮತ್ತೆ ಲದ್ದಿ ಹುಳುವಿನ ಕಾಟ ಅಂತ ಇರ್ತೈತಿ, ಅದಕ್ಕೂ ಯಾವ ಔಷಧಗಳನ್ನ ತಾವು ಬಳಸಿದ್ರಿ? ನಾವು ಇವಟ್ಟ ಆರ್ಗ್ಯಾನಿಕ್ ಬಳಸ್ತೇವೆ. ಆರ್ಗ್ಯಾನಿಕ್ ಅಂದ್ರೆ ಇವರು ಇವು ಹೋಮಿಯೋ ಔಷಧಗಳನ್ನ ಬಳಸಿರಿ, ಅದು ಕಂಟ್ರೋಲ್ ಆಯ್ತು. ಅಂದ್ರೆ ಈಗ ರಾಸಾಯನಿಕ ಬಳಸಿದಂತ ಬೆಳೆಗಳಿಗೆ ಈ ಹೋಮಿಯೋ ಕೃಷಿಯನ್ನ ಬಳಸಿದಂತ ಬೆಳೆಗಳಿಗೆ ವ್ಯತ್ಯಾಸ ಕಂಡಿರ್ಬೇಕಲ್ರಿ ತಾವು? ನಮ್ಮ ತಮ್ಮ ಕೆಮಿಕಲ್ ಯೂಸ್ ಮಾಡ್ತಾರೆ, ನಮ್ಮ ಆರ್ಗ್ಯಾನಿಕ್ ಮಾಡೋದು, ಅದಕ್ಕೆ ಬಹಳ ವ್ಯತ್ಯಾಸ. ಅಂದ್ರೆ ಎಲೆಗಳಲ್ಲಿ ಮತ್ತೆ ಹೆಸರು ಕೆಮಿಕಲ್ ಯೂಸ್ ಮಾಡಿದ್ದು ಅಂದ್ರೆ ಇವು ನೀವ್ ಏನ್ ಹೇಳ್ತಾ ಇದೀರ ಅಂದ್ರೆ ಈಗ ಇವು ಹೋಮಿಯೋ ಕೃಷಿ ಬಳಸಿದಕ್ಕ ಎಲೆಗಳು ಅಗ್ಲವಾಗಿ ಮುದ್ದಾಗಿ ಬರ್ತಾವ, ಹಸರು ಹೆಚ್ಚಾಗಿರ್ತದೆ ಅಂತ ಹೇಳ್ತಾ ಇದಿರ್ತಾವ. ಈ ರಾಸಾಯನಿಕದಲ್ಲಿ ಅವು ಕಡಿಮೆ ಇರ್ತೈತಿ. ಮತ್ತೆ ಇಳುವರಿ ವ್ಯತ್ಯಾಸನೂ ನೀವು ಕಂಡ್ರಿ. ಈ ಮೆಕ್ಕೆಜೋಳದಲ್ಲಿ ಆಯ್ತು, ಮತ್ತೆ ತೊಗರಿಯಲ್ಲಿ ಯಾವ ರೀತಿ ನೀವು ಬಿಜೆಪಿ ಮಾಡಿದ್ರಿ? ಒಂದ್ 2 ಸಲ ಔಷಧ ಹೊಡೆದೇವ್ರಿ, ಕೆಮಿಕಲ್ ಯೂಸ್ ಮಾಡಿಲ್ರಿ. ಹೌದ್ರಿ. ಈಗ ತೊಗರಿಯಲ್ಲಿ ತಾವು ಬಳಸಿರಿ, ಬೀಜೋಪಚಾರದಿಂದ ಬಳಸಿರಿ ಅಂತ ಹೇಳಿದ್ರಿ. ಅದ್ರ ಸಾಲದಿಂದ ಸಾಲಕ್ಕೆ ಯಾವ ತರ ನೀವು ಬಿತ್ತನೆ ಮಾಡಿ? ಸಾಲಕ್ಕೆ 3 ಪುಟ್ ಇಟ್ಟೆವು. 3 ಪುಟ್ ಬೀಜದಿಂದ ನಾಲ್ಕು ಪಟ್ಟು 5 ಪಟ್ಟು ಹಿಂಗಿಟ್ಟು. ಹೌದು. ಮತ್ತೆ ಈಗ ಈ ತೊಗರಿಯಲ್ಲಿನೂ ಏನಾದ್ರು ವ್ಯತ್ಯಾಸ ಕಂಡಿರ್ಬೇಕಲ್ಲ. ಅಂದ್ರೆ ನಿಮ್ಮ ಹೊಲದ ಪಕ್ಕದಲ್ಲಿ ಯಾರಾದ್ರೂ ರಾಸಾಯನಿಕ ಬೆಳಿತಿರ್ತಾರ, ಅಂದ್ರೆ ನೀವು ಸಾವಯವದಲ್ಲಿ ಅಂದ್ರೆ ಅದ್ರ ಜೊತೆ ಹೋಮಿಯೋ ಕೃಷಿಯನ್ನ ತಾವು ಅಳವಡಿಸಿಕೊಂಡ್ರಿ, ಅವರು ಬೆಳೆದಂತ ಬೆಳೆಗ ನೀವು ಬೆಳೆದಂತ ಬೆಳೆಗೂ ವ್ಯತ್ಯಾಸವನ್ನ ಏನಾದ್ರು ಕಾಣಬಹುದಲ್ಲ ಅಂದ್ರೆ ಯಾವ ರೀತಿಯಾದ ವ್ಯತ್ಯಾಸವನ್ನು ಕಾಣಬಹುದು? ಸ್ವಲ್ಪ ಕಾಯಿ ಕಡಿಮೆ ಆಗ್ಯದ್ರಿ, ನಮ್ ಕಾಯಿ ಸ್ವಲ್ಪ ಜಾಸ್ತಿ ಅದ. ಕಾಯಿಗಳಲ್ಲಿ ವ್ಯತ್ಯಾಸವನ್ನು ಕಾಣ್ರಿ. ಈ ಮುಂಚೆನೆ ನೀವು ರಾಸಾಯನಿಕದಲ್ಲಿ ಬೆಳೆದಿದ್ರಿ ನೀವು ತೊಗರಿಯನ್ನ, ಆ ತೊಗರಿಗೆ ಈ ಹೋಮಿಯೋ ಕೃಷಿಯಲ್ಲಿ ಬೆಳೆದಂತ ತೊಗರಿಗೆ ಏನಾದ್ರು ಕಾಳುಗಳಲ್ಲಿ ಮತ್ತು ಇಳುವರಿಯಲ್ಲಿ ವ್ಯತ್ಯಾಸ ಕಾಣಬಹುದಲ್ಲ? ಸ್ವಲ್ಪ ಕಾಳ್ಪಿಂಡ್ ಐತಿ. ಅಂದ್ರೆ ಕಂದಗಾಳ ಅಂತ ಯಾವ್ದು ಕೆಮಿಕಲ್ ಯೂಸ್ ಮಾಡ್ತಿದ್ವಿ ಅಂದ್ರೆ ಈ ಕಾಳುಗಳಲ್ಲಿ ದಪ್ಪ ಮತ್ತು ಸುರಕ್ಷಿತವಾಗಿದ ತಾವು ಹೇಳ್ತಾ ಇದ್ರಿ. ಈಗ ಈ ಹೋಮಿಯೋ ಕೃಷಿಯಲ್ಲಿ ತೊಗರಿನ ತಾವು ಬೆಳೆದ್ರಿ, ಕಾಳುಗಳು ಪಿಂಡ ಆಗೈತಿ, ದಪ್ಪ ಆಗೈತಿ ಅಂತ ಹೇಳಿದ್ರಿ. ಇದರಲ್ಲಿ ನೀವು ಇನ್ನೂ ರಾಶಿಯನ್ನು ಮಾಡಿಲ್ಲ,

ಸಫಲತೆಗಾಗಿ ಎಲ್ಲರ ಮನಸ್ಸು ಬಿಡದಿರಲು ರೈತರು ರಾಸಾಯನಿಕ ಬಿಟ್ಟು ಬೇಸಾಯವನ್ನು ಮಾಡಿದರೆ ಪರಿಸರಕ್ಕೆ ಆರೋಗ್ಯ ಸಿಗಬಹುದು ಸಂಭ್ರಮ ಮರಳಿ ಬರಬಹುದು ಸಂಭ್ರಮ ಮರಳಿ ಬರಬಹುದು ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು ಜೋಳದ ತೆನೆಗಳು ಹಣ್ಣಿನ ಬೆಳೆಗಳು ನಗುತ್ತಾ ನಗುತ್ತಾ ಬೆಳೆದಿತ್ತು ಒಂದಾನೊಂದು ಕಾಲದಲ್ಲಿ ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ರೇಖಾ ದೌಲಪ್ಪ ಅಕ್ಕಲ್ಕೋಟ್ ಅವರು ಮತ್ತೆ ಅವರ ಯಜಮಾನರು ಕೂಡಿ ಏನಂತಂದ್ರೆ ಸುಮಾರು 30 ಎಕರೆ ಜಮೀನನ್ನ ಲಾವಣಿ ತಗೊಂಡು ಬಾಳೆ ಬೆಳೆಯನ್ನ ಬೆಳೆದು ಅದನ್ನ ರಫ್ತು ಮಾಡುವಂತಹ ಮಟ್ಟಿಗೆ ಸಹಿತ ಅವರು ಬೆಳೆದು ಸಾಕಷ್ಟು ಅನುಭವವನ್ನ ಪಡ್ಕೊಂಡಿದ್ದಾರೆ ಮತ್ತು ಸಾಕಷ್ಟು ಆದಾಯವನ್ನು ಮಾಡಿಕೊಂಡಿದ್ದಾರೆ. ಯಾವ ರೀತಿ ಅವರ ಒಂದು ಈ ಕೃಷಿ ಪ್ರಯಾಣ ಇಲ್ಲಿ ತನಕ ಬಂದಿದೆ ಅನ್ನೋದನ್ನ ರೇಖಾ ಅವರಿಂದ ನಾವು ಕೇಳೋಣ. ನಮಸ್ಕಾರ ರೇಖಾ ಅವರೇ. ನಮಸ್ಕಾರ. ತಮ್ಮ ಜೋಡಿ ಮಾತಾಡುವಂತಹ ಸಂದರ್ಭದೊಳಗೆ ತಾವು ಹೇಳಿದ್ರಿ, ಕಳೆದ ಒಂದು 10-15 ವರ್ಷಗಳಿಂದ ನಾನು ಕೃಷಿ ಮಾಡ್ತಾ ಇದ್ದೀನಿ ಅನ್ನುವಂತ ಮಾತು. ಒಂದು 10 ಎಕರೆ ಜಮೀನೊಳಗ ತಾವು ಒಕ್ಕಲ್ತನ ಶುರು ಮಾಡಿದ್ರಿ. ಮತ್ತೆ ಮುಂದೆ ಬಹಳ ಅಪರೂಪದ ಸಾಧನೆ ತಾವು ಮತ್ತೆ ತಮ್ಮ ಯಜಮಾನರು ಕೂಡಿಕೊಂಡು ಮಾಡಿದ್ದೀರಿ. ಇಲ್ಲಿ ತನಕ ಕಳೆದ 7-8 ವರ್ಷಗಳಲ್ಲಿ ಜಮೀನನ್ನ ಲಾವಣಿ ತಗೊಂಡು ಅದರೊಳಗೆ ಸಾಕಷ್ಟು ಬೆಳೆಯನ್ನ ಮಾಡಿದ್ದೀರಿ, ಸಾಕಷ್ಟು ಆದಾಯ ಪಡೆದಿವಿ ಅನ್ನುವಂತ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ಇದೆಲ್ಲ ಹೆಂಗ್ ಶುರು ಆಯ್ತು? ಈಗ ತಾವು ತಮ್ಮ ಜಮೀನೊಳಗ ಏನೇನು ಕೃಷಿ ಮಾಡ್ತಾ ಇದ್ರಿ? ಪೈಲ ನಮ್ ಸ್ವಂತ ಹೊಲ್ದಾಗ್ರಿ ತೊಗರಿ ಮೇಲೋಡ್ನೆ ಮಾಡ್ತಿದ್ರು, ಹತ್ತಿ ಐತ್ರಿ, ಶೇಂಗಾ ಹತ್ತಿ, ತರಕಾರಿ ಮಾಡ್ತಿದವ್ರಿ. ಈಗ ನೀರ್ ಕಡಿಮೆ ಬೀಳ್ತಾವ ಅಂತ ಹೇಳಿಕೆ ನಾವ್ ಏನದ ಇವ್ 30 ಎಕರೆ ಹೊಲ ಇದಕ್ ಹಾಕೊಂಡಿದ್ದೇವೆ. ಅಂದ್ರೆ ನೀರಾವರಿ ಇದ್ದಿದ್ದಿಲ್ಲ ನಿಮ್ಮ ಹೊಲಕ್ಕೆ? ನೀರಾವರಿ ನೀರಾವರಿ ತೊಡೆದೇನೈತ್ರಿ, 4 ವರ್ಷದ ಮ್ಯಾಲ ಮಾಡಿದವ್ರಿ ನೀರಾವರಿ. ಮುಂದೇನ ಬಾಳೆ ಸಿಗೋತ್ರಿ ಕಡಿಮೆ ಬೀಳನ ಕೊಳವೆ ಬಾವಿ ಮಾಡ್ಕೊಂಡಿದ್ದಾವ್ರಿ, ಅದ್ರ ಮುಖಾಂತರ ಬೋರಿನಿಂದ ಅದ್ರಲ್ಲಿ ಸಪ್ಲೈ ಮಾಡ್ತಿದ್ದಾವ್ರಿ, ಅದ್ರಲಿಂದ ಮಾಡ್ಕೊತ ಹೋದವ್ರಿ. ಇಷ್ಟ್ರ ಮೇಲೆ ಇದು ಆಗಲ್ಲ ತಿಳ್ಕೆ ನಾವು 30 ಎಕರೆ ಹೊಲ ಜಮೀನ್ ಗೌಡ್ರ ಪೈಕಿ ಬಂದಿತ್ತರಿ, ಅವ್ರದ್ ನಾವು ಹೊಲ ಮಾಡ್ಕೊತ ಹೋದವ್ರಿ. ಅಂದ್ರೆ ಹೆಚ್ಚಿಗೆ ನಾವು ಶ್ರಮ ಪಟ್ರ ಹ್ಞೂ ಆಗ್ತದ. ನಂಗಾಗಿ ಏನಕ್ಕೆ ಸಾಲ ಐತ್ರಿ ತೋಡೇರಿ, ಸಾಲ ತೀರ್ಲಾರ ಬಿಟ್ಟಾಗ ನಾವು ಅವ್ರದ್ 30 ಎಕರೆ ಮಾಡಿದವ್ರಿ. ಮುಂದೆ ಅಲ್ಲಿ ಮಾಡದ್ರೊಳಗೆ ಚಲೋನ ಐತ್ರಿ ಒಕ್ಕಲ್ತನ. 30 ಎಕರೆ ಒಮ್ಮೆ ನೀವು ಲಾವಣಿ ಮೇಲೆ ತಗೊಂಡ್ರಿ? ಹ್ಞೂ. 30 ಎಕರೆ ಮಾಡಿ ನೋಡ್ದವ್ರ ಪೈಲಾರಿ, ನಮ್ ಸಾಲ ತೀರ್ತದೇನೋ, ಇಲ್ಲಿ 10 ಎಕರೆ ಮೇಲೆ ಸಾಲ ತೀರಲ್ಲ ತಿಳ್ಕೆ ಒಂದ್ ನಿರ್ಧಾರ ಮಾಡಿದವ್ರು. ನಮ್ ಮನೆಯವ್ರು ಬಿ ಒಕ್ಕಲ್ತನ ಮಾಡ್ತಿರ್ ಪೈಲಾರಿ, ಎತ್ತುಗಳಿದ್ದವ್ರು ನಮ್ಮೂರು, ಎತ್ತುಗಳ ಮೇಲೆ ಇದು ಹಾಲಾರ್ ಬಿಟ್ಟಾಕ ಅವು ಎತ್ತುಗಳು ತೆಗೆದು ಟ್ರ್ಯಾಕ್ಟರ್ ತಗೊಂಡ್ರಿ, 5 ಲಕ್ಷ ಕೊಟ್ರಿ. ಆ ಟ್ರ್ಯಾಕ್ಟರ್ ಕಂತೆಲ್ಲ ಮುಟ್ಟಿಸಿ ಈಗ ಇದ್ರ ಮೇಲೆ ಮಾಡ್ಕೋತ ಹೊಂಟಿದವ್ರಿ. ಅಂದ್ರೆ ಟ್ರ್ಯಾಕ್ಟರ್ಲೆ ಎಲ್ಲಾ ಕೆಲಸಗಳನ್ನ ಒಕ್ಕಲ್ತನದ ಎಲ್ಲ ಬಿತ್ತಣಕ್ಕೆ ಆತವ್ರಿ, ನೇಗಲ್ ಹೊಡಿತಾರ್ರಿ, ಎಲ್ಲಾ ಗಳ್ಯಾಗಾಡಿ ಅದರಲ್ಲೇ ಮಾಡ್ಲಿಕತ್ತಾರ್ರಿ. ಅಂದ್ರ ಕಡಿಮೆ ಇದು ಹೋಗ್ತಾವ ಅಲ್ರಿ, ಅದಕ್ಕಾಗಿ ಮಾಡ್ಲಿಕತ್ತಾರ. ಕೂಲಿ ಕೆಲಸ ಸಹಿತ ಕಡಿಮೆ ಆಗ್ತದ, ಕಡಿಮೆ ಆಗ್ತದ. ಈಗೇನು ಮೊದ್ಲ ನೀವು ಬೆಳೀತಾ ಇದ್ರಿ 10 ಎಕರೆ ಜಮೀನ್ದೊಳಗ ತೊಗರಿ ಅಂತಾವಿಂತಾವ ಏನ್ ಬೆಳೀತಾ ಇದ್ರಿ, ಅಷ್ಟು ನಿಮಗ ಅನುಕೂಲ ಆಗ್ಲಿಲ್ಲ. ಅನುಕೂಲ ಅಲ್ಲಾರ ಬಿಟ್ಟಾಕ ಅದಕ್ಕೆ ನೀವು ಲಾವಣಿ ತಗೊಳ್ರಿ. ಲಾವಣಿ 30 ಎಕರೆದೊಳಗ ಏನೇನು ಮಾಡಿದ್ರಿ, ಬಾಳೆ ಬೆಳೆ ಮಾಡಿದೀವಿ ಅಂತ ಹೇಳಿದ್ರಿ, ಯಾವ ರೀತಿ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಹೇಳ್ತೀರಿ. 25 ಎಕರೆ ಬಾಳೆನ ಹೆಚ್ಚಿದವ್ರಿ. ಹೌದ್ರಿ, ಬಾಳೆ ಹೆಚ್ಚಿದವ್ರ ಅದ್ರದ್ದು ಮಾಹಿತಿ ಮಾಡ್ಕೊತ ಎಲ್ಲಾ ಕಡೆ ಫೋನ್ ಹಚ್ಚೋದ್ರ ಕಾಂಟ್ಯಾಕ್ಟ್ ಮೇಲೆ ಇರ್ತಿರ್ರಿ. ಅಂದ್ರೆ ಎಲ್ಲಾ ಕಡೆ ಪರಿಚಯ ಮಾಡ್ಕೊತಿರ್ರಿ, ಹಿಂಗ ಅಣ್ಣವ್ರ ಕಡೆ ಹಿಂಗ ಎಲ್ಲಾ ಕಡೆ ಮಾಡ್ಕೊಂಡು ಕೃಷಿ ಹೊಂಡ ಮಾಡಿದ್ರಿ. ಬೋರೆಲ್ನಿಂದ ಅಂದ್ರೆ ಕಡಿಮೆ ನೀರು ಹೋಗ್ತಾವ್ರಿ. ರೇಖಾವ್ರಿ, ತಾವು ಹೇಳಿದ್ರಿ ಕೃಷಿ ಹೊಂಡನೂ ಮಾಡ್ಕೊಂಡಿರಿ ಅಂತ ಹೇಳಿದ್ರಿ, ಅದು ಏನು ಒಂದ್ ಸಣ್ಣ ಕೃಷಿ ಹೊಂಡ ಮಾಡ್ಕೊಂಡ್ರಿ? ಕೃಷಿ ಹೊಂಡ ಏನು ಅಲ್ಲಿಂದ ನಿಮಗೆ ನೀರ್ ಸಿಗ್ತಾ ಇತ್ತು ಅಂದ್ರೆ ಹಳ್ಳದ ನೀರ್ ಏನಾದ್ರು ಸಿಗ್ತಿತ್ತು? ಹಳ್ಳದ ನೀರ್ ಅದ್ರಾಗ ಸಪ್ಲೈ ಮಾಡ್ಕೊಂಡು ಈ ಕಡೆ ಮಾಡಿ ಅದನ್ನ ಬಳಸೋದಕ್ಕೆ ಶುರು ಮಾಡಿದ್ರಿ. ಈಗ 25 ಎಕರೆ ಬಾಳೆ ಒಮ್ಮೆ ಹಚ್ಚಿದ್ರು ಅಥವಾ? ಇಲ್ರಿ, 5,000-10,000 ಹಿಂಗ ಹಚ್ಕೋತ ಬಂದಿದ್ದಾವ್ರಿ, ಒಂದೊಂದು ಮುಗ್ದಂಗ ಹಿಂಗ ತಗೊಂಡಿದ್ದಾರೆ. ಹೌದಾ? ಈ ಸಸಿ ಅದೆಲ್ಲ ಎಲ್ಲಿಂದ ತಂದ್ರಿ? ಇದು ಬೆಂಗಳೂರಿಂದ ತರಿಸ್ತಾರ. ಹೌದಾ? ಈಗ ಯಾವಾಗಿಂದ ಶುರು ಮಾಡಿದ್ದು ನೀವು ಬಾಳೆ ಬೇಸಾಯ? ಇಲ್ಲಿ 7 ವರ್ಷ ಆಯ್ತ್ರಿ ಚಾಲು. 7 ವರ್ಷ ಆಯ್ತು. ಈಗ ಸಂಪೂರ್ಣ 25 ಎಕರೆ ಜಮೀನೊಳಗ ಬಾಳೆ ಅದ? ಬಾಳೆ ಅದಾರಿ. ಒಂದ್ 5 ಎಕರೆ ಕಬ್ಬು ಮಾಡಿದವ್ರಿ, ತರಕಾರಿ ಮಾಡಿದವ್ರಿ ಒಂದ್ 5 ಎಕರೆ, ಮತ್ತ ಹೂವ ಹಚ್ಚಿದವ್ರಿ, ಸೇವಂತಿ ಹೂವ, ಚೆಂಡು ಹೂವ ರೀ. ತರಕಾರಿ ಹೂ ಎಲ್ಲಾ ಬೆಳಿತಾರೆ. ಬದ್ನೆ ಗಿಡ ರೀ, ಆಯ್ತು ಟಮಾಟ್ರಿ ಒಂದ್ ಶೇಂಗಾ ಹಾಕಿದವ್ರಿ, ಎಲ್ಲಾ ತರಕಾರಿ ಅದ್ರಾಗ ಮಾಡ್ಕೊಂಡು. ಈಗ ತರಕಾರಿಗಳಿಂದ ಮತ್ತ ಅದನ್ನ ಕಾಯಿಪಲ್ಲೆ ಮಾರಾಟ ಮಾಡೋದು ಹೆಂಗ್ ಮಾಡ್ತಾ ಇದ್ರಿ? ನಾವ್ ಸ್ವಂತ ಮಾಡ್ತೇವ್. ಸ್ವಂತ ಎಲ್ಲಿ? ಊರೊಳಗ ಮಾಡ್ತೀರಿ ಅಥವಾ? ಊರೊಳಗ್ರಿ, ಅಫಜಲ್ಪುರ್ರಿ, ಅಲ್ಲೇ ಕರ್ಜಗಿರಿ, ಹಳ್ಳಿಗೋಡಿಗೂ ಹೋತಾರ್ರಿ. ಮತ್ತ ಕಲಬುರ್ಗಿ ಒಳಗೆ ಏನಾದ್ರು ಇಲ್ಲಿ ತರ್ತಾರ್ರಿ, ಕಣ್ಣಿ ಮಾರ್ಕೆಟ್ಗೂ ತರ್ತಾರ. ಈಗ ಬಾಳೆ ಬೆಳೀತಾ ಇದ್ದೀರಲ್ಲ, ಬಾಳೆದು ಇಳುವರಿ ಎಷ್ಟು ಆಗಿದೆ ಇಲ್ಲಿ ತನಕ ನಿಮಗ? ಒಂದ್ ವರ್ಷಕ್ಕೆ ಎಷ್ಟು ಬರ್ತದೆ ಇಳುವರಿ? ಒಂದ್ ವರ್ಷಕ್ರಿ ಈಗ 7,000 ಆಗಿ ಕೂತೀವ್ರಿ, ಅದರಲಿಂದ 10 ಲಕ್ಷ ರೂಪಾಯಿ ಆದಾಯ ಮಾಡ್ಕೊಂಡಿದ್ದವ್ರಿ ನಾವು. ಅದು ಸಾಲದಿಂದ ಎಲ್ಲಾ ಮುಟ್ಟಿದ್ರಿ, ಈಗ ಸಾಲ ಮುಟ್ಟಿಸಿದವ್ರಿ, ಬೋರ್ವೆಲ್ ಹೊಡೆದಿದವ್ರಿ, ಅದರದ್ದು ಸಾಲ ಇತ್ತು, ಅದನ್ನು ಬಾಳೆ ಮೇಲೆ ಮುಟ್ಟಿಸೋತ್ ಬಂದಿದ್ದವ್ರಿ. ಬಾಳೆ ರಫ್ತು ಸಹಿತ ಮಾಡಿರಿ, ಎಕ್ಸ್ಪೋರ್ಟ್ ಮಾಡಿರಿ? ಹೌದ್ರಿ. ಅದ್ ಹೆಂಗ್ ಮಾಡಿದ್ರಿ? ಅದ ಮಾಹಿತಿ ಹೆಂಗ್ ಸಿಕ್ತಿ ನಿಮಗೆ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಹೆಂಗ್ ಗೊತ್ತಾಯ್ತು? ಮಾಹಿತಿ ಕೇಳ್ಕೊತೀವ್ರಿ, ಫೋನ್ ಹಚ್ಚಿ. ಇಂಡಿಯಾದಿಂದ ಮಾಳೆ ಸಮಾಜರ್ ನಮ್ದ್ರಿ, ಅವ್ರ ಕಡೆಯಿಂದ ಫೋನ್ ಹಚ್ಚಿ ಕೇಳ್ಕೊಂಡ್ರಿ. ಅಂದ್ರೆ ನಿಮಗೆ ಮಾಹಿತಿ ತೋರ್ತಿದ್ರು ತಗೊಂಡು ವಿಜ್ಞಾನಿಗಳನ್ನ, ಆಮೇಲೆ ಯಾರ್ಯಾರು ಕಂಪನಿಗಳಿರ್ತಾವ ಕಂಪನಿಗಳು ಫೋನ್ ಹಚ್ಚಿ ಕೇಳ್ಕೊಂಡು ಮಾಡ್ತಿದ್ರು. ಈಗ ಇಲ್ಲಿ ಲೋಕಲ್ ಮಾರಾಟ ಮಾಡ್ತಾ ಇದ್ರಿ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ. ಅಂದ್ರ ಈಗ ಏನ್ ಎಕ್ಸ್ಪೋರ್ಟ್ ಮಾಡ್ತಿರಲ್ಲ, ರೇಟ್ ಚಲೋ ಬರ್ತದ? ಚಲೋ ಬರ್ತಿತ್ತು. ಎಲ್ಲಿ ಹೋಗ್ತಾರಿ? ಇಲ್ಲಿಂದ ಬಾಂಬೆ ಕಳಿಸ್ತೀರಿ? ಬಾಂಬೆ ರೀ, ಈ ಕಡೆ ದೆಹಲಿ ತನಕ ಹೋಗ್ಯಾದ್ರಿ. ದೆಹಲಿ ತನಕ ಹೋಗ್ಯಾದ? ದೆಹಲಿಯಿಂದ ಹೊರಗು ಕೂಡ ಹೋಗ್ಯಾದ. ಅಡ್ಡಿಲ್ಲ. ಮತ್ತೆ ಈಗ ಸುತ್ತಮುತ್ತಲ ಎಲ್ಲ ನಿಮ್ಮ ಬಾಳೆ ಪ್ರಸಿದ್ಧ ಅದ? ಪ್ರಸಿದ್ಧ. ಸಾಕಷ್ಟು ಒಳ್ಳೆ ಗುಣಮಟ್ಟದ ಬಾಳೆ ಬೆಳಿತೀವಿ ಅಂತ ಹೇಳಿ, ಯಾಕಂತಂದ್ರ ರಫ್ತು ಮಾಡ್ಬೇಕಂತಂದ್ರ ಒಳ್ಳೆ ಗುಣಮಟ್ಟದ ಇರ್ಬೇಕು. ಅದಕ್ಕ ಸೈನಿಂಗ್ ತರ್ಬೇಕ್ರಿ. ಆಯ್ತಾ, ಇದು ಏನೋ ಚೀಟ ಬೀತಾವಲ್ರಿ, ಅವೆಲ್ಲ ಕ್ಲಿಯರ್ ಮಾಡಕ್ ಔಷಧ ಹೊಡಿತಾರ್ರಿ, ಕಂಟಿನ್ಯೂ ಔಷಧ. ಇದ್ರ ಮೇಲ ಸೈನಿಂಗ್ ತಂದ್ರ ರೇಟ್ ಹೆಚ್ಚಿಗೆ ಬರ್ತದ್ರ. ಅದಕ್ಕ ಈಗ ಮತ್ತ ರಫ್ತು ಮಾಡ್ಬೇಕಂತಂದ್ರ ಇಂತಹ ಗುಣಮಟ್ಟ ಕಾಯ್ಕೋಬೇಕು ಅಂತ ಇರ್ತದ. ಅದ್ರ ಬಗ್ಗೆ ನೀವೇನಾರ ಟ್ರೈನಿಂಗ್ ತಗೊಂಡಿರಿ ನಮ್ಮ ವಿಜ್ಞಾನಿಗಳ ಕಡೆ ಅಥವಾ ಯಾರ ಕಂಪನಿ ಅಧಿಕಾರಿಗಳು ಬಂದಿರ್ತಾರಲ್ಲ, ನೋಡ್ರಿ ಈ ತರ ಇರ್ಬೇಕು ನಮಗ ಅಂತ ಹೇಳಿ ಹೇಳ್ತಾರ ಅವರು. ಬಾಳೆ ಗೊನೆ ಈ ತರ ಇರ್ಬೇಕು ನಮಗ, ಹಿಂಗ್ ಕಾಣಿಸ್ಬೇಕು, ಇಷ್ಟು ಸೈಜ್ ಇರ್ಬೇಕು ಅಂತ ಹೇಳಿ, ಅದೆಲ್ಲ ನಿಮಗ ಪರ್ಫೆಕ್ಟ್ ಆಗಿ ಗೊತ್ತದ ಯಾವ ರೀತಿ ತಯಾರು ಮಾಡ್ಬೇಕು ಅಂತ ಹೇಳಿ? ಈಗೆಲ್ಲ ಇಲ್ಲೇ ಮಾಡ್ಕೊಳ್ತಾರ್ರಿ ನಮ್ಮ ಮನೆಯವ್ರಿ. ಅಂದ್ರ ಅವ್ರ ಬಾಳೆ ತೋತಾರಲ್ರಿ, ಅವ್ರು ಉಂಡಾಗುತ್ತ ಅಂತ ಹೇಳಿ ನಾವ್ ಮಾರ್ತಾವ್ರಿ ಕ್ವಿಂಟಲ್ ಗಟ್ಲೆ ರೀ. ಅವ್ರು ಹೇಳ್ತಾರ್ರಿ ಎಣ್ಣೆ ಹೊಡ್ರಿ ಇದಕ್ಕ, ಇದು ಮಾಹಿತಿ ಕೊಟ್ಟು ಹೋಗ್ತಾರ್ರಿ ಅವ್ರು, ಅದ್ರಲಿಂದ ನಾವ್ ಬಿ ಇದು ಮಾಡ್ಕೊತ ಬರ್ತಾರ. ಅಂದ್ರ ಬೇಸಾಯದೊಳಗ ನಿಮ್ಗೇನು ಅಡಚಣೆ ಏನಿಲ್ಲ? ಇಲ್ರಿ, ಏನು ತೊಂದರೆ ಇಲ್ಲ. ಸಮಸ್ಯೆ ಏನ್ ಬಂದ್ರು ಸಹಿತ ಅದನ್ನ ನೀವು ಪರಿಹಾರ ಮಾಡ್ತಾವ್ರಿ? ನಮ್ ಮನೆಯವ್ರ ಇರ್ಲಿಲ್ಲ ಅಂದ್ರ ನಾವ್ ಮಾಡ್ಕೋತೀವ್ರಿ. ಹೆಣ್ಮಕ್ಳು ತೋತವ್ರ ಕೈಯಾಗ ಒಂದ 6-7 ಮಂದಿ ಯಾರನ್ನೇ ನಮ್ಮಲ್ಲಿ ಕೂಲಿರಿ, ಕಂಟಿನ್ಯೂ ಬರ್ತಾರ ಕೆಲ್ಸಕ್ರಿ. ನಾವ್ ಇರ್ಲಿ ಬಿಡ್ಲಿ ಕಂಟಿನ್ಯೂ ಹೊಸ್ತಾವ್ರಿ. ರೇಖಾವ್ರಿ, ಈಗ ನೋಡ್ರಿ ಹೆಣ್ಮಕ್ಳ ಮುಖ್ಯವಾದಂತಹ ಒಂದು ವಿಚಾರ ಅಥವಾ ಗುಣ ಏನು ಅಂತಂದ್ರ ಉಳಿಸುವಂತದ್ದು. ಹೆಣ್ಮಕ್ಳು ಕೃಷಿ ಮಾಡ್ಲಿ ಅಥವಾ ಮನಿ ನಡೆಸ್ಲಿ, ಒಂದು ಸಣ್ಣ ಭಾಗವನ್ನು ಉಳಿಸ್ತಾ ಇರ್ತಾರ. ಈಗ ಒಕ್ಕಲತನದೊಳಗ ನೀವು ಹಂಗ ಹೌದಪ್ಪ ಇದು ಖರ್ಚು ಇಷ್ಟ ಆಗ್ತದೆ, ಇದ್ರೊಳಗ ಒಂದ್ ಸ್ವಲ್ಪ ಉಳಿಸೋಣ, ನಾವು ಕಾಯ್ಕೊಳ್ಳೋಣ ಅನ್ನುವಂಥದ್ದು ನೀವು ಮಾಡ್ತಾ ಇದ್ದೀರಿ? ಹ್ಞೂ ರೀ, ಈಗ ಹೊರಗಿನವ್ರಿಗೆ ಹಚ್ಚಿದ್ರೆ ನಮ್ಗೆ ಉಳಿಯಲ್ಲರಿ, ಅವ್ರಿಗೆ 10 ರೂಪಾಯಿ ಕೊಡೋದೇ ನಾವೇ ಮಾಡ್ದೇವು ಅಂದ್ರೆ ನಮ್ಗೆ ಉಳಿತದ ನಂತದ್ದು ಹಿಂಗ ಇದ್ರ ಮೇಲ್ರಿ. ನೀವು ಮನೆಯೊಳಗೆ ಎಷ್ಟು ಜನ ಇದ್ದೀರಿ? ನಿಮ್ಮ ಯಜಮಾನರ ಜೊತೆಗೆ ಮತ್ತೆ ಯಾರ್ಯಾರು ಕೆಲಸ ಮಾಡ್ತಾರೆ ನಿಮ್ಮ ಜೊತೆಗೆ? ನಮ್ಮ ಯಜಮಾನ್ರ ನಮ್ದು ಮಾವರೀ, ನಮ್ಮ ಇದ್ನ ಎಲ್ಲಾರು, ನಾವು 14 ಮಂದಿ ಇದ್ದವ್ರ ಮನೆ. ಓ, ಮನೆ ಮಂದಿ ಕೂಡ ಎಲ್ಲಾ ಒಕ್ಕಲ್ತನ ಮಾಡ್ತಾರೆ. ಈಗ ಮಾರ್ಕೆಟಿಗೆ ಕಳಿಸಬೇಕಾದ್ರೆ ಎಲ್ಲಾ ವ್ಯವಸ್ಥಿತವಾಗಿ ಆಗ್ಬೇಕು, ಪ್ಯಾಕಿಂಗ್ ಆಗ್ಬೇಕು, ಕಟಾವು ಕರೆಕ್ಟ್ ಟೈಮಿಗೆ ಆಗ್ಬೇಕು, ಇಂಥವೆಲ್ಲ ಏನು ತೊಂದರೆ ಇರಲಾರ್ದಂಗ ಮನೆ ಮಂದಿನೇ ಮಾಡ್ತಾರೆ. ಮನೆ ಮಂದಿನೇ ಮಾಡ್ತಾವ್ರಿ. ನೀವು ಮಾಡೋದನ್ನ ನೋಡಿ ಸುತ್ತಮುತ್ತಲೇನು ರೈತ ಮಹಿಳೆಯರು ಇರ್ತಾರ, ಹೆಣ್ಮಕ್ಳು ಇರ್ತಾರ, ಅವರು ನಿಮಗೆ ಕೇಳಿಲ್ಲ ಇದನ್ನ ಹೆಂಗ್ ಮಾಡ್ತೀರಿ, ನಾವು ಒಂದ್ ಸ್ವಲ್ಪ ಮಾಡ್ತೀವಿ ಅಂತ ಹೇಳಿ ಕೇಳ್ತಾರ ಅವರು. ನೀವು ಹೆಂಗ್ ಮಾಡ್ತೀರಿ, ಇಬ್ರೇ ಗಂಡ ಹೆಂಡತಿ ಹೊಲ್ದಾಗ ದುಡಿತಿರಲ್ಲ, ಹೆಂಗ್ ಮಾಡ್ತೀರ? ನಾವು ನಸ್ಕಿನಾಗ 4 ಎದ್ದು ಬಂದು ಎಲ್ಲ ಹೂವ ತುಂಬಿಕೊಡ್ತಾವ್ರಿ ಪೈಲರ್ ಅವ್ರಿಗೆ. ಅವ್ರು ಹೋಗಿ ಅಕ್ಕಲ್ ಕೊಟ್ಟು ಹಾಕ್ತಾರ್ರಿ, ಇಲ್ಲಿ ಗುಲ್ಬರ್ಗ ತಂದು ಹಾಕ್ತಾರ ಹೂವಾರಿ, ಎಲ್ಲ ಕಡೆ ಮಾರ್ಕೆಟ್ ಮಾಡ್ಕೊಂಡ್ ಬರ್ತಾರ. ಅವ್ರು ಬರತಕ್ಕ ನಾವು ಬಿ ಇದು ಮಾಡ್ತಾವ್ರಿ ಹೊಲ್ದಾಗ್ರಿ, ಕೆಲ್ಸ ಮಾಡಿ ಅವ್ರಿಗೆ ಮತ್ತೊಂದು ಆಳು ಉಳಿತದ ಅಂತ ಹೇಳಿ ಎಲ್ಲ ಮಾಡ್ಕೊತ ಹೊಂಟಿದ್ರು. ನಶಿಕ್ನಾಗ 4 ನಿಮ್ದು ಕೆಲಸ? ಹ್ಞೂ, ಕೆಲಸ ಚಾಲೂ ನೀರು 7 ತಕ್ಕರಿ. ಮನಿ ಕೆಲಸನೂ, ಹೊಲದ ಕೆಲಸನೂ, ಆಮೇಲೆ ಮಕ್ಕಳಿಗೂ ವಿದ್ಯಾಭ್ಯಾಸ ರೀ. ಅವ್ರಿಗೆ ಸ್ಕೂಲ್ ಹಚ್ಚಿಬಿಟ್ಟದ್ರಿ, ಅವ್ರಿಗೆ ಹಚ್ಚಿಬಿಟ್ಟು ಬಂದ್ ಮತ್ತ 4 ಬಂದ್ರಿ, 6-7 ತಕ್ಕ ಹೂವ ತುಂಬಿಕೊಡ್ತಾವ್ರಿ. ಆಮೇಲೆ ಮನಿಗೆ ಹೋಗಿ ಅಡಿಗೆ ಮಾಡ್ಕೊಂಡು ಹುಡುಗರಿಗೆಲ್ಲ ಸಾಲಿಗೆ ಹಚ್ಚಿಬಿಟ್ಟು ಮತ್ತ 10 ಕೆಲ್ಸದವ್ರ ಸಂಗಟ್ ಬರ್ತಾವ್ರಿ. ಈಗ ನೋಡ್ರಿ, ಈಗ 10 ಜಮೀನು ಅಡ್ಡಿ ಇಲ್ಲ, 20 ಜಮೀನು ಅಡ್ಡಿ ಇಲ್ಲ, ಯಾಕೆ ಒಮ್ಮೆ 30 ಜಮೀನು ತಗೊಂಡು ನಾವು ಕಷ್ಟ ಪಡಬೇಕಲ್ಲಪ್ಪ, ಇಷ್ಟೆಲ್ಲ ಯಾಕೆ ಹೈರಾಣ ಆಗ್ಬೇಕು ಅನ್ನುವಂತ ಭಾವನೆ ಯಾವಾಗಾದ್ರೂ ಬಂದಿಲ್ಲ? 10 ಮೇಲೆ ನಮ್ದು ಇದು ಆಗಲ್ಲ ತಿಳ್ಕೆ, 30 ಮಾಡಿ ನೋಡ್ಬೇಕು. 30 ಅಂದ್ರೂ ಬಹಳ ದೊಡ್ಡದ ಜಮೀನು ಆಯ್ತು ಸಾಕು, ಅವ್ರು ಒಂದು 10 ಕೊಡ್ರಿ, ನಾವು 10 ಸಾಕು ಮಾಡ್ತೀವಿ ಅನ್ನುವಂತದ್ದೇ ಎಂದು ವಿಚಾರ ಬರ್ಲಿಲ್ಲ. ನಾವು ಅಕಸ್ಮಾತ್ ಏನು ಆಗ್ಲಿಲ್ಲ ಅಂತಂದ್ರೆ ಹೆಂಗ್ ಮಾಡೋದು ಅನ್ನುವಂಥದ್ದು ಏನಾದ್ರೂ ಆತಂಕ ಮೊದ್ಲ ಭಯ ಏನಾದ್ರೂ ಇತ್ತ ನೀವು ಲಾವಣಿ ತಗೊಳಕ್ಕಿಂತ ಮೊದ್ಲ? ಪೈಲ ಇತ್ರಿ. ಈಗ ನಮ್ಮ ಮನೆಯವ್ರು ಮಾಡ್ತಂದ್ರಿ 30 ಆಳ, ನಾವೊಂದವ್ರಿ 30 ಒಮ್ಮೆ ಮಾಡ್ದವ್, ಇಬ್ರೇ ದುಡಿಯವ್ರು ಇದ್ದವ್ರಿ, ಹೆಂಗ್ ಮಾಡೋದತ್ತಂದವ್ರಿ ಚಿಂತೆ ಆಗಿತ್ರಿ. ಆಮೇಲೆ ಇವ್ರು ಅಂದ್ರಿ, ಇರ್ಲ್ಯಾಕ್ ನೋಡಮ್, ಮಾಡಿ ನೋಡಮ್, ಇದು ನಮ್ಗ ಸಕ್ಸಸ್ ಆಯ್ತಂದ್ರ ಮುಂದ್ ಮಾಡ್ಕೊತ ಹೋಗೋಣ, ಇಲ್ಲಾಂದ್ರ 3 ಮಾತಿರ್ತದ್ರಿ ಅದು ಬಿಡಮತ್ ಹಿಂಗ ಅಂದ್ರಿ. ಮಾಡಿ ನೋಡಿದವ್ರು ನಮ್ಗ ಚಲೋನೇ ಆಯ್ತ್ರಿ, ವರ್ಷ ಚಲೋನೇ ಆಯ್ತು. ಸುರು 3 ನಮ್ಗ ಲಾಸ್ ಆಗಿತ್ರಿ, ಮುಂದ್ ಮಾಡ್ಕೊತ ಹೋದವ್ರಿ ಚಲೋನೇ ಆಗ್ಯಾದ್ರಿ, ಈಗ ಅದ್ರ ಮೇಲೆ ಮಾಡ್ಕೊತ ಹೊಂಟಿದವ್ರೀಗ. ಈಗ ನೀವು ನಿಮ್ಮ ಯಜಮಾನರಿಗೆ ಸಲಹೆ ಸೂಚನೆ, ಯಾಕಪ್ಪ ಅಂತಂದ್ರ ಗೃಹ ಮಂತ್ರಿಗಳ ತಾವು ಮನೆಯೊಳಗ ಅಂದ್ರೆ ಯಾವ ರೀತಿ ಪ್ಲಾನ್ ಮಾಡ್ಬೇಕು ನಮ್ಮ ಒಕ್ಕಲ್ತನ, ಯಾರನ್ನ ನಾವು ಸಂಪರ್ಕ ಮಾಡಿದ್ರೆ ನಮಗ್ ಸರಿಯಾದಂತಹ ಒಂದು ಮಾರ್ಗ ಸಿಗ್ತದ ಅಂತ ಹೇಳಿ, ಯಾವತ್ತಾದ್ರೂ ನಿಮ್ಮ ಅಂದ್ರ ಈ ಬಗ್ಗೆ ಈಗ ನೀವು ಬಾಳೆ ಮಾರ್ಕೆಟ್ ಮಾಡ್ಬೇಕಾದ ಸಂದರ್ಭದೊಳಗ ಅಂದ್ರೆ ಬಾಳೆ ಬೆಳೆಯೋಣ ಅಂತ ನಿಮ್ಮ ಹೇಳ್ತಾರಲ್ಲ, ಅವಾಗ ನೀವು ಅವರಿಗೆ ಕೇಳಿರೇನ್ರಿ, ಯಾರಿಗೆ ಮಾರಾಟ ಮಾಡ್ತಾ ಇದ್ದೀರಿ, ಅವ್ರು ಯಾವಾಗ ಬರ್ತಾರೆ, ಇಂಥವೆಲ್ಲ ಯೋಚನೆ ಸಲಹೆ ಸೂಚನೆಗಳನ್ನ ನೀವು ನಿಮ್ಮ ಯಜಮಾನರ ಜೊತೆ ಕೂತು ವಿಚಾರ ವಿನಿಮಯ ಮಾಡ್ತಾರೆ? ಅವ್ರು ಇಬ್ರು ಚರ್ಚೆ ಮಾಡೇ ಮುಂದಿನ ಕೆಲಸ ಮಾಡ್ತಾವ್ರಿ. ಅವಾಗ್ನು ಅಂದ್ರ ಲಾಸ್ ಆಗ್ತದೇನ್ರಿ ನೋಡ್ರಿ, ಹಿಂಗ ಇಬ್ರು ಮಾತಾಡ್ಕೊತಾವ್ರಿ. ಇಬ್ರು ಚರ್ಚೆ ಮಾಡ್ದವ್ ಅಂದ್ರೆ ಮುಂದೆ ಇದು ಆಗಲ್ಲಲ್ರಿ, ಅದಕ್ಕ ಇಬ್ರುನೇ ಮಾತಾಡ್ಕೊಂಡು ಮುಂದಿನ ಸೂಚನಾ ತಗೊಂಡ್ ಮಾಡ್ತಾರ. ಅಂದ್ರೆ ಬಾಳೆ ನಿಮ್ಮ ಬಾಳನ ಬೆಳಗ್ಗೆದ ಅಂತ ಹೇಳ್ತಾರೆ. ಹ್ಞೂ, ನಮ್ ಬಾಳ ಬೆಳಗ್ಗೆದ್ರ ಅದೇರಿ. ನಿಮ್ಮನ್ನ ನೋಡ್ಕೊಂಡು ಮತ್ತೆ ಬೇರೆ ಅವ್ರು ಮಾಡದಂತ? ಹ್ಞೂ, ಮಾಡ್ತಾರ ಅವ್ರವ್ರು, ಸುತ್ತಿನವ್ರನ್ನು ಮಾಡ್ಲಿಕತ್ತಾರೆ ನಮ್ಮನ್ನ ನೋಡ್ರಿ ಮಾಡ್ತಾ ಇದ್ದಾರೆ. ಈಗ ಬಾಳೆಹಣ್ಣಂತೂ ಬೇಕೇ ಬೇಕಾದಂತದ್ದು, ಯಾವತ್ತು ಲೋಕಲ್ ಮಾರ್ಕೆಟ್ಗೂ ಬೇಕು, ಹೊರಗೂ ಬೇಕು. ಮತ್ತೆ ಯಾವಾಗಾದ್ರೂ ಹಿಂಗ ಡಿಮ್ಯಾಂಡ್ ಕಡಿಮೆ ಆಗ್ಯದ, ರೇಟ್ ಕಡಿಮೆ ಬಂದದ ಅನ್ನುವಂಥದ್ ಏನಾರ ಅದ ನಿಮಗ? ಕಡಿಮೆ ಬಂದಿತ್ರಿ, ನಮ್ದು 7,000 ಅಗಿ ಕೂತಿವ್ರಿ ಬಾಳೆವ್ರಿ, ಮುಂದ 27.5 ಲಕ್ಷಕ್ಕ ಮುಗ್ದಿತ್ರಿ. ಮುಂಡಾಗ ಗೊತ್ತಾಗ್ತಾರಲ್ರಿ, ಮುಗ್ದಿತ್ರಿ, ಮುಗ್ಯಾನ ಅದು ಕಾಯಿ ಸೀಳ್ಕೊತ್ ಬತ್ರಿ. ಅವಾಗ ನಮ್ಗ ಬಹಳ ಟೆನ್ಷನ್ ಆಗಿತ್ರಿ, ಅದು ಹೆಂಗ್ ಮಾಡ್ಬೇಕು ಅಂತೇಳಿ. ಮುಂದ ಅವ್ರಿಗೆ ಏನಂದ್ರೆ ಇದ್ರ ಮೇಲೆ ಕೊಟ್ಟವ್ರಿ ನಾವು ಕಾಟ ಲೆಕ್ಕರಿ, ಅದ್ ತಗೊಂಡ್ರು ಅದನ್ನು ಅಂದ್ರ 10 ರೂಪಾಯಿ ಲಾಭ ತಗೊಂಡಿದ್ದವ್ರ ಅದ್ರೊಳಗ, ಅದ್ರ ಮುಖಾಂತರ ಲಾಭ ತಗೊಂಡಿದ್ದವ್ರಿ. ಬಾಳೆ ಯಾವ್ದು ನಮಗ್ ಬಾಳ ಬೆಳಗ್ಗೆದ್ರ, ಅದು ಲಾಸ್ ಮಾಡಿಲ್ರಿ. ಅಡ್ಡಿಲ್ಲ. ಈಗ ಮಾರಾಟ ಮಾಡುವಾಗ ನೀವೇ ಚೌಕಾಶಿ ಮಾಡ್ತಿರೋ, ನಿಮ್ ಯಜಮಾನರ ಚೌಕಾಶಿ ಮಾಡ್ತಾರೋ? ನಾವು ಜೊತೆಗೆ ನಮ್ಮನೆಯವ್ರು ಮಾಡ್ತಾರೆ. ನೀವೇನ? ನಾವು ಅವ್ರ ಸಂಗಾಟ ಇರ್ತಾವಲ್ರಿ, ಆಟ್ರದಾಗೆ ತಿಳ್ಕೊತಾವ್ರಿ ಅದು ಹ್ಯಾಂಗ ಮಾಡ್ಬೇಕು ಏನನ್ನ. ರೇಖಾ ಅವರೇ, ಬಾಳೆಯನ್ನಂತೂ ನೆಚ್ಚಿ ತಾವು ಸಾಕಷ್ಟು ಯಶಸ್ಸನ್ನ ಗಳಿಸಿರಿ. ಮುಂದಿನ ದಿನಗಳಲ್ಲಿ ಮತ್ತೆ ಬಾಳೆಯನ್ನೇ ಮುಂದುವರೆಸಿಕೊಂಡು ಹೋಗ್ಬೇಕು ಅಂತದನೋ, ಅಥವಾ ಇದನ್ನೇ ವಿಸ್ತಾರ ಮಾಡಿ ಬೇರೆ ಬೇರೆ ಬೆಳೆಗಳನ್ನ ಸಹಿತ ನಾವು ನಮ್ಮ ತೋಟದೊಳಗೆ ಬೆಳಿಬಹುದಪ್ಪ, ಆಮೇಲೆ ಇನ್ನೂ ಹೆಚ್ಚು ವಿಸ್ತಾರವಾದಂತಹ ಜಮೀನಿನೊಳಗೆ ನಾವು ಕೃಷಿ ಮಾಡಬಹುದು ಅನ್ನುವಂತ ಒಂದು ವಿಚಾರ ಏನಾದ್ರೆ ಅದನ್ನು ತಮಗೆ?